ಈಗ ನಿಮಗೆಲ್ಲರಿಗೆ ಹೆಚ್ಚಿನವರಿಗೆ ತಿಳಿದಿರ್ತದೆ ಏನೆಂದರೆ ಸುಮಾರು 70-80 ದಶಕದಲ್ಲಿ ನಮ್ಮ ದೇಶದಲ್ಲಿ ತುಂಬ ಹಾಲಿನ ಕೊರತೆ ಇತ್ತು. ನಮ್ಮ ದೇಶದಲ್ಲಿರುವ ಜನರಿಗೆ ಸರಿಯಾದ ಪ್ರಮಾಣದಲ್ಲಿ ಹಾಲು ಸಿಗ್ತಿರಲಿಲ್ಲ. ಆಗ ನಿಮಗೆ ಗೊತ್ತಿರ್ಬೋದು ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತ, ಅವ್ರ ಹೆಸರು ಗೊತ್ತಿಲ್ಲದಿದ್ದವರೇ ಯಾರೂ ಇಲ್ಲ. ಸೊ ಅವರು ಈ ಕ್ಷೀರಕ್ರಾಂತಿ ವೈಟ್ ರೆವಲ್ಯೂಷನ್ ಅಂತ ಮಾಡಿ ನಮ್ಮಲ್ಲಿ ಹಾಲಿನ ಉತ್ಪಾದನೆಗೊಂದು ಅಡಿಗಲ್ಲು ಹಾಕಿಕೊಟ್ರು. ಆದ್ದರಿಂದ ಅವರ ಆ ಹುಟ್ಟಿದ ದಿನವನ್ನು ನವಂಬರ್ 26 ನಾವು ಬರ್ತ್ಡೇ ಆ್ಯನಿವರ್ಸರಿಯಾಗಿ ಹೇಳಿ ನಾವು ನ್ಯಾಷನಲ್ ಮಿಲ್ಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ಈಗ ಈ ಹಾಲಿನ ದಿನವನ್ನು ನಾವು ಈ ದಿವಸ ಮಾಡುವ ಸಂದರ್ಭದಲ್ಲಿ ಮುಖ್ಯವಾಗಿ ಹಾಲಿನ ಮಹತ್ವ ಮತ್ತು ಜನರಿಗೆ ಎಷ್ಟು ಹಾಲು ಅಗತ್ಯ ಇದೆ ಅಂತ ಹೇಳಿ ನಿಮಗೆ ಅನ್ನಿಸ್ತದೆ? ಈಗ ನಮ್ಮ ಶ್ರೋತೃಗಳಿಗೆ ಒಂದು ಹೇಳುವುದೇನೆಂದರೆ, ಹೆಚ್ಚಾಗಿ ಬ್ಯಾಲೆನ್ಸ್ಡ್ ಡಯಟ್ ಅಂತ ಬಂದಾಗ ಒಂದು ಹಾಲು ಇನ್ನೊಂದು ಮೊಟ್ಟೆ, ನಮಗೆ ನೈಸರ್ಗಿಕವಾಗಿ ನಮಗೆ ಹತ್ತಿರ ಹಳ್ಳಿಯವರಿಗೆ ಸಿಗುವಂಥದ್ದು ಅದು. ಸೊ ಇದರಲ್ಲಿ ಹಾಲಿನ ಬಗ್ಗೆ ಹೇಳುವುದಾದರೆ, ಹಾಲು ಒಂದು ಬ್ಯಾಲೆನ್ಸ್ಡ್ ಡಯಟ್, ಅಷ್ಟು ಸಂಪೂರ್ಣವಾದ ಆಹಾರ ಅದು. ಅದು ಯಾಕಂದರೆ ತನ್ನ ಮಗುವಿಗಾಗಿ ಅಥವಾ ಕರುವಿಗಾಗಿ ಇರುವಂಥ ಒಂದು ವಸ್ತು. ಸೊ ಇದನ್ನು ನಾವು ಕುಡಿದಾಗ ನಮಗೆ ಅನೇಕ ವಿಧದ ಪ್ರೋಟೀನ್ಗಳಿರ್ಬೋದು, ವಿಟಮಿನ್ಗಳಿರ್ಬೋದು, ಅಥವಾ ಲವಣ ಮಿಶ್ರಣಗಳಿರ್ಬೋದು, ಅಥವಾ ಬಿ ಕಾಂಪ್ಲೆಕ್ಸ್ಗಳಿರ್ಬೋದು, ಇದೆಲ್ಲವೂ ನಮ್ಮ ದೇಹಕ್ಕೆ ಏನು ಬೇಕು ಅದೆಲ್ಲವೂ ಅದರಲ್ಲಿ ಸಿಗ್ತದೆ. ಆದ್ದರಿಂದ ಪ್ರತಿನಿತ್ಯವೂ ಹಾಲು ಸೇವನೆ ಅನ್ನುವಂಥದ್ದು ತಲೆತಲಾಂತರಗಳಿಂದ, ಸಾವಿರಾರು ವರ್ಷಗಳಿಂದ ಬಂದಿದೆ, ಅದು ಈಗಲೂ ಕೂಡ ನಡೀತಾ ಇದೆ. ಸೊ ಹಿಂದಿನ ಕಾಲದಲ್ಲಿ ನಾವು ಪ್ಯೂರ್ ಹಾಲನ್ನೇ ಕುಡಿತಾ ಇದ್ದಿರ್ಬೋದು, ಇವತ್ತು ಈಗ ಹಾಲಿನ ಉತ್ಪನ್ನಗಳನ್ನು ಜಾಸ್ತಿಯಾಗಿ ನಾವು ಕನ್ಸ್ಯೂಮ್ ಮಾಡ್ತಾ ಇರ್ಬೋದು. ಒಟ್ಟಾರೆ ಹಾಲು ಯಾ ಹಾಲಿನ ಉತ್ಪನ್ನ ಮನುಷ್ಯನಿಗೆ ಬೇಕೆ ಎಷ್ಟು ಅಂತ ಪ್ರಮಾಣ ಅಂತ ಬರ್ತದೆ. ಸೊ ಪ್ರಮಾಣ ಸಾಧಾರಣ ಈಗ ನೀವು ICMR ಗೈಡ್ಲೈನ್ಸ್ ತಗೊಂಡ್ರೆ ಸಾಧಾರಣ ಅಡಲ್ಟ್ ಹ್ಯೂಮನ್ ಬೀಯಿಂಗ್ 300-350 ml ತನಕ ಪ್ರತಿದಿನ. ಸೊ ಚಿಕ್ಕ ಮಕ್ಕಳಿಗೆ 450-550 ml ತನಕ ಪ್ರತಿದಿನ ನಾವು ಹಾಲನ್ನು ಅವರಿಗೆ ಕೊಡ್ಬೋದು. ಈಗ ಹಾಲಿನ ಉತ್ಪನ್ನ ಅಂತ ಹೇಳಿದರೆ ಯಾವ್ಯಾವ ಹಾಲಿನ ಉತ್ಪನ್ನಗಳೆಲ್ಲ ನಾವು ಮುಖ್ಯವಾಗಿ ಇಲ್ಲಿ ಯೋಚಿಸಬಹುದು? ಸೊ ಹಾಲಿನ ಉತ್ಪನ್ನಗಳಂದರೆ ಹೆಚ್ಚಾಗಿ ಮೊಸರು, ಮೊಸರು ಕೂಡ ಹಾಲಿನ ಉತ್ಪನ್ನ, ಮಜ್ಜಿಗೆ, ಲಸ್ಸಿ ಇರ್ಬೋದು, ಪೇಡ ಇರ್ಬೋದು, ಅಥವಾ ಚೀಸ್ ಇರ್ಬೋದು, ಇವೆಲ್ಲವೂ ಕೂಡ ಹಾಲಿನ ಉಪ ಉತ್ಪನ್ನಗಳಾಗಿರ್ತದೆ. ಸೊ ಇದನ್ನು ನಾವು ವಿದೇಶಗಳಲ್ಲಿ ಹೆಚ್ಚಾಗಿ ಹಾಲನ್ನು ನಮ್ಮ ದೇಶದಲ್ಲಿ ಕನ್ಸ್ಯೂಮ್ ಮಾಡಿದಾಗೆ ಪ್ಯೂರ್ ಆಗಿ ಕನ್ಸ್ಯೂಮ್ ಮಾಡೋದು ಕಡಿಮೆ, ಉತ್ಪನ್ನಗಳನ್ನೇ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಯಾಕಂದರೆ ಉತ್ಪನ್ನಗಳನ್ನುವಂಥದ್ದು ಹೆಚ್ಚಾಗಿ ಪ್ರೀ ಡೈಜೆಸ್ಟ್, ಅದರ ಆಲ್ರೆಡಿ ಒಂದು ಡೈಜೆಷನ್ ಆಗಿರುತ್ತೆ. ಸೊ ನಮ್ಮಲ್ಲಿ ಅದು ಜೀರ್ಣ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಆಗ್ತದೆ ಅನ್ನೋ ಒಂದು ಭಾವನೆಯಿಂದ. ಯಾವ್ಯಾವ ಉತ್ಪನ್ನಗಳು ಮುಖ್ಯವಾಗಿ ನಾವು ಇಲ್ಲಿ ಹೆಚ್ಚು ಉಪಯೋಗ ಮಾಡುವಂಥ? ಇಲ್ಲಿ ನಾವು ಈಗ ನಿಮಗೆ ತಿಳಿದಂತೆ ಮೊಸರು, ಮೊಸರು ಕೂಡ ಒಂದು ಡೈಜೆಸ್ಟೆಡೆ, ಅದು ಆ್ಯಕ್ಚುಲಿ ನಮಗೆ ಆರೋಗ್ಯಕ್ಕೆ ಭಾರಿ ಉತ್ತಮ. ಸೊ ಈವನ್ ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಚೀಸ್, ಈಗ ಕಾಮನ್ ಆಗಿ ಚೀಸ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. ಸೊ ಅದು ಕೂಡ ಉಪ ಉತ್ಪನ್ನ. ಇನ್ನು ನಿಮಗೆ ಬೇಕರಿಗಳಲ್ಲಿ ಎಲ್ಲದರಲ್ಲಿಯೂ ಹಾಲನ್ನು ಉಪಯೋಗ ಮಾಡ್ತಾರೆ, ಐಸ್ ಕ್ರೀಮಲ್ಲಿ ಯೂಸ್ ಮಾಡ್ತಾರೆ. ಸೊ ಅವೆಲ್ಲ ಉಪ ಉತ್ಪನ್ನಗಳೇ. ಯಾಕಂದರೆ ಈಗ ಸರ್ಕಾರವು ಕೂಡ ಉಪ ಉತ್ಪನ್ನಗಳಿಗೆ ತುಂಬ ಉತ್ತೇಜನ ಕೊಡ್ತಾ ಇದೆ. ಯಾಕಂದರೆ ಒಂದು ಆರೋಗ್ಯಕ್ಕೆ ಉತ್ತಮ ಅಂತ, ಇನ್ನೊಂದು ನಾವು ಸೆಕೆಂಡ್ರಿ ಅಗ್ರಿಕಲ್ಚರ್ ಅಂದರೆ ಈ ನಮ್ಮ ಉದ್ಯೋಗಾವಕಾಶಗಳು ಜಾಸ್ತಿ ಆಗಬೇಕನ್ನುವ ಒಂದು ಭಾವನೆಯಿಂದ ಕೂಡ ಸರ್ಕಾರ ಅದಕ್ಕೆ ಉತ್ತೇಜನ ಕೊಡ್ತಾ ಇದೆ. ಈಗ ಹಾಲಿನ ಉತ್ಪಾದನೆಯ ಬಗ್ಗೆ ಬರುವುದಿದ್ದರೆ ನಮ್ಮಲ್ಲಿ ಸಾಕಷ್ಟು ಹಾಲಿನ ಉತ್ಪಾದನೆ ಇದೆಯಾ? ಈಗ ಒಟ್ಟಾರೆ ನಮ್ಮ ದೇಶ ತಗೊಂಡ್ರೆ ನಮ್ಮಲ್ಲಿ ಆಲ್ಮೋಸ್ಟ್ ಈಗ ನಾವು ಹತ್ರ ನಮ್ಮಲ್ಲಿಗೆ ಅವರೇಜ್ ಆಗಿ ಎಷ್ಟು ಬೇಕು ಅಷ್ಟಕ್ಕೆ ಹತ್ತಿರಕ್ಕೆ ನಾವು ರೀಚ್ ಆಗಿದ್ದೇವೆ. ನಿಮಗೆ ಗೊತ್ತಿರ್ಬೋದು ಹಾಲಿನ ಉತ್ಪಾದನೆಯಲ್ಲಿ ನಾವು ಪ್ರಪಂಚದಲ್ಲಿ ಭಾರಿ ಮುಂಚೂಣಿಯಲ್ಲಿದ್ದೇವೆ. ಆದರೆ ನಮ್ಮ ದಕ್ಷಿಣ ಕನ್ನಡ ಅಂದರೆ ಇನ್ಕ್ಲೂಡಿಂಗ್ ಉಡುಪಿ ಮತ್ತು ದಕ್ಷಿಣ ಕನ್ನಡ, ನಮ್ಮ KMF ಈಗೇನು ಮಂಗಳೂರಲ್ಲಿದೆ ಅದರ ವ್ಯಾಪ್ತಿಗೆ ನಾವು ತಗೊಳ್ಳೋದಿದ್ದರೆ ಈಗ ನಾವು ಶಾರ್ಟ್ ಫಾಲಲ್ಲಿದ್ದೇವೆ. ಎಕ್ಸಾಂಪಲ್ಲು, ಪ್ರತಿನಿತ್ಯ ಈಗ ಸುಮಾರು 340,000-50,000 liters ಇಲ್ಲಿ ಸ್ವೀಕೃತಿ ಆಗ್ತದೆ. ಆದರೆ ಮಾರಾಟ ಅನ್ನುವಂಥದ್ದು ಡೈರೆಕ್ಟಾಗಿ 400,000 liters ಪರ್ ಡೇ ಮಾರಾಟ ಆಗ್ತದೆ. ಅದಲ್ಲದೆ ಸಾಧಾರಣ 80-90,000 liters ಮೊಸರು, ಒಂದು 10,000 liters ಲಸ್ಸಿ, ಹೀಗೆ ಒಟ್ಟಾರೆ ಒಂದು 500,000 liters ನಮಗೆ ಮಾರಾಟ ಕಾಣ್ತದೆ. ಇದರ ಅರ್ಥ ಸುಮಾರು 1.5 lakh liters ಪ್ರತಿದಿನ ನಮಗೆ ಶಾರ್ಟೇಜ್ ಆಗುತ್ತೆ. ಇದಿಷ್ಟನ್ನು ನಾವು ಬೇರೆಯ KMF ಡೈರಿಗಳಿಂದ ನಾವು ಈಗ ತರುವ ಒಂದು ವ್ಯವಸ್ಥೆ ಆಗಿದೆ. ಮೊದಲು ಸ್ವಲ್ಪ ಮಟ್ಟಿಗೆ ಹಾಲಿನ ಉತ್ಪಾದನೆ ಬಗ್ಗೆ ಹೇಳುದಿದ್ರೆ ಜಾಸ್ತಿ ಇತ್ತು, ಈಗ ಕಡಿಮೆ ಆಗಲಿಕ್ಕೆ ಮುಖ್ಯ ಕಾರಣಗಳೇನು ಅಂತ ಹೇಳ್ಬೋದಾ? ಒಂದು ಕಾರಣ ಬಹುಶಃ ನಿಮಗೆ ಗೊತ್ತಿರ್ಬೋದು, ಈ ಕೊರೋನಾ ಸಂದರ್ಭದಲ್ಲಿ ನಮ್ಮಲ್ಲಿ ತುಂಬ ಜನ ನಮ್ಮಲ್ಲಿ ಉದ್ಯೋಗ ಆಗಿ ಹೊರಗೆ ಹೋದವರೆಲ್ಲ ಉದ್ಯೋಗ ಕಳ್ಕೊಂಡು ವಾಪಸ್ ಬಂದು ಪುನಃ ಈ ನಮ್ಮ ಮೂಲ ಏನಿತ್ತು, ಸಾಗುವಾಳಿ ಇರ್ಬೋದು ಅಥವಾ ದನ ಸಾಕಾಣಿಕೆ ಇರ್ಬೋದು, ಇದನ್ನು ಪ್ರಾರಂಭ ಮಾಡಿದಾಗ ಒಮ್ಮೆ 500,000 ತನಕನೂ ನಮ್ಮಲ್ಲಿ ಪ್ರತಿನಿತ್ಯ ಹಾಲು ಸ್ವೀಕೃತಿ ಆಗ್ತಾಯಿತ್ತು. ತದನಂತರ ಪುನಃ ಉದ್ಯೋಗ ಅವರಿಗೆ ಸಿಕ್ತು. ಹೆಚ್ಚಿನವರು ನಮ್ಮ ಈ ಪ್ರದೇಶವನ್ನು ಬಿಟ್ಟು ಪರವರಿಗೆ ಹೋದರು, ಆಗ ದನಗಳನ್ನೆಲ್ಲ ಮಾರಿದರು. ಸೊ ಇದು ಒಂದು ರೀಸನ್. ಅದಲ್ಲದೇ ಇನ್ನೊಂದು ರೀಸನ್ ನಾವು ಕಂಡುಕೊಂಡಾಗೆ, ನಾವು ರೈತರ ಹತ್ರ ಈಗ ಸಂಭಾಷಣೆ ಮಾಡುವಾಗ ಅಥವಾ ವಿವಿಧ ಮೀಟಿಂಗ್ಗಳಲ್ಲಿ ಒಂದು ಪಾಯಿಂಟ್ ಏನು ಬರುತ್ತೆ ಅಂದರೆ, ನಮ್ಮಲ್ಲಿ ಭತ್ತದ ಕಲ್ಟಿವೇಷನ್, ಏನು ಭತ್ತ ಏನು ಉತ್ಪಾದನೆ ಮಾಡ್ತಾ ಇದೆ, ಅದು ಡ್ರಾಸ್ಟಿಕಲಿ ಕಡಿಮೆ ಆಗಿದೆ. ಆಗ ನಮ್ಮ ದನಗಳಿಗೆ ಹುಲ್ಲು ಬೇಕು. ಸೊ ಹುಲ್ಲು ಮೊದಲು ಧರ್ಮಕ್ಕೆ ನಮಗೆ ಭತ್ತದ ಒಂದು ಬೈ ಪ್ರಾಡಕ್ಟ್ ಆಗಿ ಸಿಗ್ತಾ ಇತ್ತು, ಈಗ ಅದು ಸಿಗ್ತಾ ಇಲ್ಲ. ಸಾಧಾರಣ ನಿಮಗೊಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ಕೊಡೋದಾದರೆ, ಸುಮಾರು 50,000 ಹೆಕ್ಟೇರ್ ಅಷ್ಟು ಭೂಮಿಯಲ್ಲಿ ನಾವು ಈ ಭತ್ತದ ಬೆಳೆಯನ್ನು ಬೆಳೀತಾ ಇರುವವರು ಈಗ ಸಾಧಾರಣ 8,000-9,000 ಹೆಕ್ಟೇರಿಗೆ ಬಂದಿದೆ. ಅದೇ ರೀತಿಯಲ್ಲಿ ಅಡಿಕೆ ತೋಟ ತಗೊಂಡ್ರೆ, ಅಡಿಕೆ ತೋಟ ಅನ್ನುವಂಥದ್ದು ಸಾಧಾರಣ 5-10 ಫೋಲ್ಡ್ ಇನ್ಕ್ರೀಸ್ ಆಗಿದೆ. ಸೊ ಅದರಿಂದ ನಮಗೆ ಹೆಚ್ಚು ಇವುಗಳಿಗೆ ಒಂದು ರಾ ಮೆಟೀರಿಯಲ್ ಅಥವಾ ನಾವೇನು ಹುಲ್ಲು ಅಂತೇವೆ, ನಮಗೆ ಪ್ಯಾಡಿ ಗ್ರೋ ಮಾಡಿದಷ್ಟು ಅಥವಾ ಭತ್ತದ ಕೃಷಿ ಮಾಡಿದಷ್ಟು ಲಾಭದಾಯಕವಾಗಿ ಪರಿಣಮಿಸುವುದಿಲ್ಲ. ಆಗ ಏನಾಗುತ್ತೆ, ಪ್ರತಿಯೊಂದು ಆಹಾರ ವಸ್ತುಗಳನ್ನು ಕೂಡ ಇನ್ಕ್ಲೂಡಿಂಗ್ ಹುಲ್ಲನ್ನು ನಾವು ಹೊರ ಪ್ರದೇಶಗಳಿಂದ ತಂದು ಇಲ್ಲಿ ಅವುಗಳಿಗೆ ತಿನ್ನಿಸ್ಬೇಕಾಗತ್ತೆ. ಆಗ ನಮಗೇನಾಗುತ್ತೆ, ಉತ್ಪಾದನಾ ವೆಚ್ಚ ಅನ್ನುವಂಥ ಜಾಸ್ತಿ ಆಗುತ್ತೆ, ಆಗ ಲಾಭ ಅಂಶ ಕಡಿಮೆ ಆಗುತ್ತೆ. ಆಗ ಏನಾಗುತ್ತೆ, ಜನರು ಇದರಿಂದ ವಿಮುಖ ಆಗ್ತಾ ಇದ್ದಾರೆ. ಈಗ ಸುಮಾರು ಒಂದು 2021-22-23 ಇಲ್ಲಿಂದ ಒಳ್ಳೊಳ್ಳೆ ಜಾನುವಾರುಗಳನ್ನು ರೈತರು ಮಾರಾಟ ಮಾಡಿದ್ದಾರೆ. ಅದು ನಮಗೆ ನಮ್ಮ ಈ ಹೆಲ್ತ್ ಸರ್ಟಿಫಿಕೇಟ್ ಕೊಡೋ ಒಂದು ಇದರಲ್ಲಿ ಸಹ ಗೊತ್ತಾಗ್ತದೆ ಅದು. ಸೊ ಆದ್ದರಿಂದ ಕಡಿಮೆ ಆಗಿದೆ ಅಂತ ಒಂದು. ಇನ್ನೊಂದು, 1-2 ವರ್ಷದಲ್ಲಿ ಚರ್ಮಗಂಟು ರೋಗ ಬಂತು. ಸೊ ಇದು ಕೂಡ ನಮಗೆ ಭಾರಿ ಶಾಪವಾಗಿ ಪರಿಣಮಿಸಿದೆ. ಅಂದರೆ ಸಾಧಾರಣ ಒಂದು 400-ಕ್ಕೂ ಮಿಕ್ಕಿಯೇ ದನಗಳು ನಮ್ಮಲ್ಲಿ ಸತ್ತಿವೆ, ಪ್ಲಸ್ ತುಂಬ ನಮಗೆ ಹಾಲಿನ ಉತ್ಪಾದನೆ ಕಡಿಮೆ ಆಗಿದೆ. ಸೊ ಇದು 2-3 ಕಾರಣ ಅಂತ ನಮ್ಮ ಭಾವನೆ. ಸಾಮಾನ್ಯವಾಗಿ ಹೇಳೋದಿದ್ರೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಕಡೆಗಳಿಗಿಂತ ಹಾಲಿನ ಇಳುವರಿ ಕಡಿಮೆಯ ಹೇಗೆ? ಹೌದು, ನೀವು ಇದು ಕೇಳಿದರೆ ಇದಕ್ಕೆ ನಾವು ಹೌದು ಅಂತ ಉತ್ತರ ಕೊಡಬೇಕಾಗುತ್ತೆ. ಯಾಕಂದರೆ ಯೂಶ್ವಲಿ ನಮ್ಮಲ್ಲಿ ಏನು ದನಗಳು, ಮೂಲ ದನಗಳಿದೆ, ಅದು ನಿಮ್ಗೆ ಗೊತ್ತಿದೆ, ಮಲೆನಾಡು ಗಿಡ್ಡ ಅಂತ ನಾವು ಹೇಳ್ತೇವೆ. ಅವುಗಳ ಉತ್ಪಾದನೆ ಎಷ್ಟು ಹಬ್ಬಬ್ಬ ಅಂತ ಹೇಳಿದರೆ 1 ಲೀಟರಿಂದ 2 ಲೀಟರ್ ಪ್ರತಿದಿನಕ್ಕೆ ಕೊಡ್ತದೆ. ಅವುಗಳಿಗೆ ಕಡಿಮೆ ಹುಲ್ಲು ಸಾಕಾಗ್ತದೆ. ಈ ವಾತಾವರಣಕ್ಕೆ 1000 ವರ್ಷಗಳಿಂದ ಒಗ್ಗಿಕೊಂಡಿವೆ, ಅವುಗಳು ಕೊಡುವ ಹಾಲು ಅಷ್ಟೇ ಪ್ರಮಾಣ. ಈಗ ನಾವು ಈ ಹೈಬ್ರಿಡೈಸೇಷನ್ ಅಥವಾ ಸಂಕಲನದಿಂದ ಜೆರ್ಸಿ ಅಥವಾ HF ದನಗಳನ್ನು ಇಲ್ಲಿ ಸಾಕ್ತಾ ಇದ್ದಾಗ ಅವುಗಳು ಹೆಚ್ಚಾಗಿ ಥಂಡಿ ಪ್ರದೇಶ, ಅಂದರೆ ಸಾಧಾರಣ 20-25 ಡಿಗ್ರಿ ಸೆಂಟಿಗ್ರೇಡಿನ ಒಂದು ಉಷ್ಣಾಂಶ ಇರುವಂಥ ಜಾಗದಲ್ಲಿ ಅವುಗಳು ಹೆಚ್ಚಿನ ಒಂದು ಉತ್ಪಾದನೆ ಅಥವಾ ಹಾಲನ್ನು ಕೊಡ್ತವೆ. ಆ ದನಗಳನ್ನು ನಾವು ಈ ವಲಯಕ್ಕೆ ತಂದಾಗ ಇಲ್ಲಿ ಯಾವಾಗಲೂ ಹಗಲಿಗೆ ಸಾಧಾರಣ 30-35 ಡಿಗ್ರಿ ಟೆಂಪರೇಚರೇ ಇರ್ತದೆ. ಅವುಗಳಲ್ಲಿ ಈ ವಾತಾವರಣದಲ್ಲಿ ಅವುಗಳ ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಯಾಕಂದರೆ ಆ ಉಷ್ಣ ಬಂದಾಗ ಹಾಲಿನ ಇಳುವರಿಗೆ ಬೇಕಾಗುವಷ್ಟು ಅವುಗಳಿಗೆ ಫುಡ್ ತಿನ್ನಲಿಕ್ಕೆ ಆಗೋದಿಲ್ಲ. ಈಗ ಒಂದು 25 ಲೀಟ್ರ್ ದನ ಹಾಲು ಕೊಡಬೇಕಾದ್ರೆ ಇಂತಿಷ್ಟು ಪ್ರೋಟೀನು, ಇಂತಿಷ್ಟು ಕಾರ್ಬೋಹೈಡ್ರೇಟು, ಇಂತಿಷ್ಟು ಫ್ಯಾಟ್ ತಿನ್ನಬೇಕಂತಿರುತ್ತೆ. ಅಷ್ಟು ಪ್ರಮಾಣದನ್ನು ಅವುಗಳಿಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಆಗ ಏನಾಗುತ್ತೆ, ಇಳುವರಿ ಕಡಿಮೆ ಆಗ್ತದೆ, ಕೂಡಲೇ ದನಗಳು ಬಡಕಲಾಗ್ತವೆ. ಸೊ ಆಗ ನೆಕ್ಸ್ಟು ಗಬ್ಬ ಕಟ್ಟುವುದಿಲ್ಲ. ಈ ಥರದ ಕೆಲವು ಸಮಸ್ಯೆಗಳು ಬರುವುದರಿಂದ ನಾವು ಯೂಶ್ವಲಿ ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶಗಳಿಗೆ ಹೈ ಇಲ್ಡರ್ಸ್ ಅಂತ ಹೇಳ್ತೇವೆ ನಾವು, 30-40 ಲೀಟ್ರ್ ಕೊಡುವಂಥ ದನಗಳನ್ನು ಹೆಚ್ಚಾಗಿ ನಾವು ರೈತರಿಗೆ ರೆಕಮೆಂಡ್ ಮಾಡುವುದಿಲ್ಲ. ಆ ಒಟ್ಟಾರೆ ಆಗಿ ಏನಾಗುತ್ತೆ, ದನಗಳಲ್ಲಿ ಇಳುವರಿ ಬಯಲುಸೀಮಿ ಕಂಪೇರ್ ಮಾಡಿದರೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಕಡಿಮೆ ಇರ್ತದೆ. ಇಳುವರಿಯಲ್ಲಿ ದನಗಳ ಒಂದು ತಳಿಯ ಬಗ್ಗೆ ಒಂದು ನೀವು ಮಾತಾಡಿದ್ರಿ. ಹೌದು. ಅದರ ಜೊತೆಗೆ ಇಳುವರಿಯನ್ನು ಹೆಚ್ಚು ಮಾಡಬೇಕಿದ್ರೆ ಬೇರೆ ಏನು ವಿಷಯಗಳಿರ್ತವೆ? ಇದು ತುಂಬ ಕಷ್ಟಕರವಾದ ಕ್ವಶನ್. ಯಾಕಂದರೆ ಈಗ ಇದ್ದದರಲ್ಲಿ, ಹೌದಪ್ಪ, ನಮಗೀಗ 1.5 ಲಕ್ಷದಷ್ಟು ಶಾರ್ಟೇಜ್ ಇದೆ, ನಾವು ಯಾವ ಥರದಲ್ಲಿ ಇಳುವರಿಯನ್ನು ಜಾಸ್ತಿ ಮಾಡ್ಬೋದು ಅಂತ. ಈಗ ನನ್ನ ಒಂದು 25-26 ವರ್ಷದ ಎಕ್ಸ್ಪೀರಿಯನ್ಸಿಂದ ನಾನು ಹೇಳೋದಿದ್ದರೆ, ನಮ್ಮಲ್ಲಿ ದನಗಳು ಸಾಧಾರಣ 8-15 ಲೀಟ್ರ್ ಪ್ರತಿದಿನ ಕೊಡುವಂಥ ಜೆರ್ಸಿ ತಳಿಗಳು ನಮಗೆ ಉತ್ತಮ, ಒಂದು ಪಾಯಿಂಟ್. ಎರಡನೇದು, ಪ್ರತಿ 5-6 ದನಗಳಿಗೆ 1 ಎಕರೆಯಷ್ಟು ಅವನು ಹಸಿರು ಹುಲ್ಲನ್ನು ಉತ್ಪಾದನೆ ಮಾಡಬೇಕು ರೈತ. ಆಗ ಮಾತ್ರ ಅವನಿಗೆ ಉತ್ಪಾದನಾ ವೆಚ್ಚ ಕಡಿಮೆಗೊಳಿಸ್ಲಿಕ್ಕೆ ಆಗುತ್ತೆ. ಯಾಕಂದರೆ ಪ್ರತಿದಿನ ಅವನು 30-40 ಕೆಜಿಯಷ್ಟು ಸಿಕ್ಕ ದನಗಳಿಗೆ, ಸಾಧಾರಣ 15 ಲೀಟ್ರ್ ಕೊಡೋದಾದರೆ 40-50 ಕೆಜಿಯಷ್ಟು ಗ್ರೀನ್ ಗ್ರಾಸನ್ನು, ಅಂದರೆ ಹಸಿರು ಹುಲ್ಲನ್ನು ಅವನು ಅದಕ್ಕೆ ಉಣಿಸ್ಬಿಡೋಕ್ಕಾಗುತ್ತೆ. ಆಗ ಮಾತ್ರ ಅವನಿಗೆ ಅದು ಇಳುವರಿ ಸಿಗ್ತದೆ, ಪ್ಲಸ್ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ನಮ್ಮಲ್ಲಿ ಏನು ಮಾಡ್ತಾರೆ, ದನ ಒಂದು 5-6 ತಂದುಬಿಡ್ತಾರೆ, ಆದರೆ ಅವರಲ್ಲಿ ಟೋಟಲ್ ಇರುವುದು 10 ಸೆಂಟ್ಸ್ ಜಾಗ ಹುಲ್ಲು ಬೆಳೆಸಿರ್ತಾರೆ. ಅದರಲ್ಲಿ ಅವುಗಳಿಗೆ ಒಂದು 2-3 ಕೆಜಿ ಕೂಡ ಕೊಡಲಿಕ್ಕಾಗೋದಿಲ್ಲ. ಆಗ ನಾವೇನು ಮಾಡ್ತೇವೆ, ಪ್ರತಿಯೊಂದನ್ನು ಔಟ್ಸೈಡಿಂದ ಒಣ ಹುಲ್ಲು ಮೇಲೆ ಅವಲಂಬಿಸ್ತಾ ಆಗ್ತದೆ. ಆದರೆ ಒಣ ಹುಲ್ಲಿಂದ ಅದಕ್ಕೆ ಬೇಕಾಗುವಷ್ಟು ಈ ಫ್ಯಾಟು, ಎನರ್ಜಿ, ಪ್ರೋಟೀನ್ ಸಿಗುವುದಿಲ್ಲ. ಆಗ ನಾವೇನು ಮಾಡ್ತೇವೆ, ಬೇಕಾದಕ್ಕಿಂತ ಜಾಸ್ತಿ ಅವುಗಳಿಗೆ ಹಿಂಡಿ ತಿನ್ನಿಸ್ತೇವೆ, ಯಾಕಂದರೆ ನಮಗೆ ಹಾಲಿನ ಇಳುವರಿ ಬೇಕು. ಹಿಂಡಿ ಜಾಸ್ತಿ ಆದ ಕೂಡಲೇ ಎಸಿಡೋಸಿಸ್ ಅಂತ ಅವುಗಳಲ್ಲಿ ಒಂದು ಕಂಡೀಷನ್ ಬರ್ತದೆ, ಯಾಕಂದರೆ ಡೈಜೆಷನ್ ಆಗುವುದಿಲ್ಲ. ಸೊ ಆಮ್ಲೀಯ ಗುಣ ನಮ್ಮ ಅದರ ಹೊಟ್ಟೆಯಲ್ಲಿ ಜಾಸ್ತಿ ಆದಾಗ ಕೆಲವು ಬೇರೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಆದ್ದರಿಂದ ನಮ್ಮಲ್ಲಿ ಏನಾದರೂ ಲಾಭದಾಯಕ ಒಳ್ಳೆಯ ರೀತಿಯಲ್ಲಿ ದನದಲ್ಲಿ ಹಾಲಿನ ಇಳುವರಿ ಜಾಸ್ತಿ ಮಾಡಬೇಕಾದ್ರೆ ಹಸಿರು ಹುಲ್ಲು ಉತ್ಪಾದನೆ, ಅದು ಏಕದಳ ಇರ್ಬೋದು, ದ್ವಿದಳ ಧಾನ್ಯ ಇರ್ಬೋದು, ಅದನ್ನು ಹೇರಳವಾಗಿ ಅಂದರೆ ಸಾಧಾರಣ 5-6 ದನಕ್ಕೆ 1 ಎಕರೆ ಎಷ್ಟು ಬೆಳೆಸಿದರೆ ಖಂಡಿತವಾಗಿ ನಮ್ಮಲ್ಲಿ ಲಾಭದಾಯಕವಾಗಿ ಮಾಡ್ಬೋದು. ಈಗ ಹಸಿರು ಹುಲ್ಲು ಉತ್ಪಾದನೆ ಅಂತ ಹೇಳಿದರೆ ಈಗ ಹೊಸ ಹೊಸ ಹಸಿರು ಹುಲ್ಲಿನ ಸಸ್ಯಗಳನ್ನು ಕೂಡ ಬೆಳೆಸ್ತೀವಿ, ಅದಕ್ಕೆ ಸಹಾಯವನ್ನು ಕೂಡ ಮಾಡ್ತೀವಿ. ಯಾವ್ಯಾವ ರೀತಿಯ ಹಸಿರು ಹುಲ್ಲನ್ನು ಇಲ್ಲಿಯ ಪ್ರದೇಶದಲ್ಲಿ ಬೆಳೆಸ್ಬೋದು ಸರ್? ಈಗ ನಮ್ಮಲ್ಲಿ ಹೆಚ್ಚಾಗಿ ಇಲ್ಲಿ NB21, CO31 ಈ ಥರದ ಕೆಲವು ಬ್ರೀಡ್ಗಳು, ವೆರಿ ಹೈಬ್ರಿಡ್ ಅಂದರೆ ಜಾಸ್ತಿ ಪ್ರೋಟೀನ್ ಇರುವ ತಳಿಗಳನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಆಗಿದೆ. ಇವನ್ KMF4 ಮಾಡಿದ್ದಾರೆ, ನಮ್ಮ ಸರ್ಕಾರದಿಂದ ಮಾಡಿದ್ದಾರೆ. ಹೆಚ್ಚಿನ ರೈತರಲ್ಲಿ ಅಲ್ಲಲ್ಲಿ ಸಣ್ಣ ಪ್ರಮಾಣದಲ್ಲಿ ಇದೆ. ಅದನ್ನೇ ನಾವು ಸೀಡ್ಲಿಂಗ್ ಅಂತ ಮಾಡಿ ನಮ್ಮ ಪ್ರದೇಶಗಳಲ್ಲಿ ಸಾಕಿದರೆ ಸಾಕಾಗುತ್ತೆ, ಯಾಕಂದರೆ ಏಕದಳಕ್ಕೆ ಇಲ್ಲಿ ಬೆಸ್ಟ್ ಸೂಟೆಡ್ ಅದೇ. ಇನ್ನೊಂದು ಸರ್ಕಾರದಿಂದ ಕೂಡ ನಮ್ಮಲ್ಲಿ ಮೇಯ್ಸ್ ಅಥವಾ ಜೋಳ ಹೇರಳ ಪ್ರಮಾಣದಲ್ಲಿ ಕಳೆದ 1-2 ವರ್ಷದಲ್ಲಿ ಕೊಟ್ಟಿದೆ. ಇವನ್ನು ಕರ್ನಾಟಕ ಹಾಲು ಮಹಾಮಂಡಳಿಯವರು ಕೂಡ ಸಪ್ಲೈ ಮಾಡಿದ್ದಾರೆ. ಅದನ್ನು ಕೂಡ ನಾವು ಪ್ರತಿ ಎಕರೆಗೆ 30-40 KGಯಷ್ಟು ಹಾಕಿ ಅದನ್ನು ಚೆನ್ನಾಗಿ ಉಳುಮೆ ಮಾಡಿ ಕೊಯ್ಲು ಮಾಡಿದರೆ ಸಾಧಾರಣ 1 ಎಕರೆಗೆ ನಮಗೆ 30-40 ಟನ್ ಆಗುವಷ್ಟು ಸಿಗ್ತದೆ. ಇನ್ನು ಕೆಲವು ಮಲ್ಟಿಕಟ್ ಅಂತ ಬರ್ತದೆ, ಅದರಲ್ಲಿ ನಾವು ಪ್ರತಿ ವರ್ಷಕ್ಕೆ 3-5 ಅದನ್ನು ಕಟ್ ಮಾಡ್ಬೋದು. ಸೊ ಇದು ಏಕದಳ ಧಾನ್ಯ. ಆದರೆ ದ್ವಿದಳ ಧಾನ್ಯದಲ್ಲಿ ಕುದುರೆ ಮಸಾಲೆ ಸೊಪ್ಪು ಅಥವಾ ಮೆಂತ್ಯೆ ಸೊಪ್ಪು ಅಥವಾ ಈಗ ನಮ್ಮಲ್ಲಿ ದೊಡ್ಡ ಹುರುಳಿ ಇಂಥ ಗಿಡಗಳು ಕೂಡ ಜಮಾಟ ಅಂತ ಬರ್ತದೆ. ಸೊ ಇಂಥ ಗಿಡಗಳು ಕೂಡ ಸರ್ಕಾರದಿಂದ ಸಪ್ಲೈ ಇದೆ, ಅಥವಾ ನಾವು ಬೇರೆ ಈ ಬೀಜ ನಿಗಮದಿಂದ ಕೂಡ ತಂದುಬಿಟ್ಟು ನಾವು ಮಾಡಿ ಆನಂತರ ಅದನ್ನು ಎಕ್ಸ್ಪಾಂಡ್ ಮಾಡ್ಬೋದು. ನಾನು ಆಗ ಹೇಳಿದ ಹಾಗೆ 5-6 ದನಕ್ಕೆ ಸಾಧಾರಣ 1 ಎಕರೆಯಷ್ಟು ಬೇಕಾಗುತ್ತೆ. ಇಲ್ಲಾಂದರೆ ನಾವೇನಾಗುತ್ತೆ, ಹುಲ್ಲು ಹಾಕ್ತೇವೆ ಅಂತ ಹೇಳ್ತೇವೆ, ಅದರ ಪ್ರಮಾಣ ಅದರ ಇಳುವರಿಗೆ ಸರಿಯಾದ ಆಗಿ ಲೆಕ್ಕಾಚಾರದಲ್ಲಿ ಇರುವುದಿಲ್ಲ. ಇದರ ಜೊತೆಗೆ ಕಂಪನಿಗಳಿರ್ಬೋದು, ಸರ್ಕಾರದಿಂದಲಿರ್ಬೋದು, ಮೇವನ್ನು ಕೂಡ ರೆಡಿಮೇಡ್ ಮೇವುಗಳನ್ನು ಕೂಡ ಕೊಡುವಂಥದ್ದು. ಹೌದು ಹೌದು, ಅದು ಸೂಕ್ತವ ಹೇಗೆ? ಆದರೆ ಈ ಅದು ಹೇಗಂದರೆ, ಈಗ ನಮ್ಮಲ್ಲಿ ಲೇಬರ್ ಕಾಸ್ಟ್ ಬಯಲುಸೀಮೆಯಲ್ಲಿ ಕಂಪೇರ್ ಮಾಡಿದರೆ ಜಾಸ್ತಿ, ಒಂದು ಥಿಂಗ್. ಇನ್ನೊಂದು, ಬಯಲುಸೀಮೆ ಪ್ರದೇಶ ವಿಸ್ತಾರವಾಗಿ ಕಾಣ್ತದೆ, ನಮ್ಮಲ್ಲಿ ಆ ಥರದ್ದು ಕಾಣುವುದಿಲ್ಲ, ಇಲ್ಲಿ ಗುಡ್ಡಗಾಡಿ ಇರ್ತದೆ. ಆಗ ಬಯಲುಸೀಮೆಯಲ್ಲಿ ಈ ಹಸಿರು ಹುಲ್ಲನ್ನು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್, ಅಂದರೆ ಎಕ್ಸಾಂಪಲ್ 100 ಎಕರೆ 50 ಎಕರೆ ಬೆಳೀಲಿಕ್ಕೆ ಕಮರ್ಷಿಯಲ್ ಆಗಿ ಆಪ್ರೇಟ್ ಮಾಡಲಿಕ್ಕೆ ಅನುಕೂಲ ಆಗಿರ್ತದೆ. ಈವನ್ ಸರ್ಕಾರದವರು ಕೂಡ ಅದಕ್ಕೆ ಕೆಲವು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಅಂಥದ್ದು ಮಾಡಿ ಅವರು ಅದನ್ನು ಸೈಲೇಜ್ ಮಾಡಿ ಆ ಸೈಲೇಜ್ ಬ್ಯಾಗನ್ನು ನಮ್ಮಲ್ಲಿ ತಂದು ಈಗ ಸೇಲ್ ಮಾಡ್ತಾ ಇದ್ದಾರೆ. ಅದು ಎಲ್ಲೆಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ ಇದೆ, ಯಾರಿಗೆ ನಮ್ಮಲ್ಲಿ ಹುಲ್ಲು ಬೆಳೀಲಿಕ್ಕೆ ಆಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಅದು ವಯಬಲ್ ಇದೆ. ಆದಾಗ್ಯೂ ಅದಕ್ಕೊಂದು KGಗೆ 6-8-10 ರೂಪಾಯಿ ಇರುವುದರಿಂದ ನಮಗದು ಒಂದಿಷ್ಟು ಕಾಸ್ಟ್ ಆಗ್ತದೆ. ಆದರೆ ಲೇಬರ್ ಇಲ್ಲದೆ ಇರುವಲ್ಲಿ ಖಂಡಿತವಾಗಿ ಅದು ಅನುಕೂಲ ಆಗುತ್ತೆ. ತುಂಬ ಜನ ರೈತರಿಗೆ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಹಸಿರು ಮೇವಿನ ಜೊತೆಗೆ ಒಣ ಮೇವು ಅನ್ನುವಂಥದ್ದು ದನಕ್ಕೆ ಬಹಳ ಮುಖ್ಯವಾಗಿದೆ. ಹೌದು, ಯಾಕಾಗಿ? ಆಕ್ಚುಲಿ ಏನಂದರೆ ನೋಡಿ, ಹಸಿರು ಮೇವಲ್ಲಿ ಯೂಶ್ವಲಿ 90-97% ನೀರೇ ಇರ್ತದೆ. ಖಾಲಿ ನಿಮಗೆ 1-2% ಮಾತ್ರ ಅದರಲ್ಲಿ ನಾವು ಫೈಬ್ರಸ್ ಅಥವಾ ಅದರ್ ದ್ಯಾನ್ ವಾಟರ್ ಸೋರ್ಸ್ ಇರ್ತದೆ, ಅದರಲ್ಲೇ ನಮಗೆ ಪ್ರೋಟೀನ್ ಫ್ಯಾಟ್ ಎಲ್ಲ ಬರಬೇಕಾಗತ್ತೆ. ಸೊ ನಾವೊಂದು 50 KG 100 KG ಅದನ್ನು ಹೊಟ್ಟೆ ತುಂಬಿಸಿಬಿಟ್ರೆ ಆಗ ಏನಾಗುತ್ತೆ, ಅದು ನೀರಿನ ಅಂಶ ಜಾಸ್ತಿ ಇರ್ತದೆ. ಆಮೇಲೆ ತಿಂದ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಫೈಬರ್ ಬೇಕೇ ಬೇಕು. ಅದಕ್ಕಾಗಿ ನಾವು ಒಣಗಿದ ಹುಲ್ಲನ್ನು ಕೊಡಲಿಕ್ಕೆ ಹೇಳುವಂಥದ್ದು. ಒಣಗಿದ ಹುಲ್ಲು ಯಾವುದೇ ಒಣಗಿದ, ಇವನ್ನ ಹಾಳೆಯನ್ನು ತಿನ್ನಿಸ್ತಾರೆ ಕೆಲವರು, ಅದು ಕೂಡ ನಿಮಗೆ ತಿಂದ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಫೈಬ್ರಸ್ ಮೆಟೀರಿಯಲ್ ಆಗಿ ಅದು ಆ್ಯಕ್ಟ್ ಮಾಡ್ತದೆ. ಸೊ ಎಲ್ಲ ತಿಂದ ಆಹಾರವು ಕೂಡ ಜೀರ್ಣ ಆಗಿ ಹೋಗುತ್ತೆ. ಸೊ ಅದು ಖಂಡಿತವಾಗಿ ಅದು ಬೇಕಾಗುತ್ತೆ. ಒಂದು ವೇಳೆ ಅವರು ಒಣಗಿದ ಹುಲ್ಲು ಕೊಟ್ಟಿಲ್ಲ ಅಂದರೆ ತಕ್ಷಣ ನಿಮಗೆ 2-3 ದಿನದಲ್ಲೇ ಹಾಲಿನಲ್ಲಿ ಫ್ಯಾಟ್ ಇರ್ಬೋದು ಅಥವಾ SNF ಅವರೇನು ಡಿಗ್ರಿ ಅಂತ ಹೇಳ್ತಾರೆ ಅದು ಕಡಿಮೆ ಆಗಿಬಿಡುತ್ತೆ. ಹಿಂಡಿ ಸಿಕ್ಕಾಪಟ್ಟೆ ಇಲ್ಲಿ ಕೊಡ್ತಾರೆ ಅಂತ ಹೇಳಿದ್ರಿ ಕೆಲವು ಸಲ. ಹೌದು ಹೌದು. ನಿಜವಾಗಿಯೂ ಹಿಂಡಿಯ ಪ್ರಮಾಣ ಎಷ್ಟಿರಬೇಕು? ಹಿಂಡಿ ಈಗ ನಮ್ಮ ಒಂದು ವೈಜ್ಞಾನಿಕವಾಗಿ ನಾವು ಹೇಳುದಿದ್ರೆ ಹಿಂಡಿ ಹೇಗಂದ್ರೆ ದನದ ಒಂದು ಬಾಡಿ ಮೇಂಟೆನೆನ್ಸಿಗೆ 1-1.5 KG, ದೊಡ್ಡ ದನ ಆದರೂ 1.5 KG, ಚಿಕ್ಕ ದನ ಆದರೂ 1 KG. ಆಮೇಲೆ ಪ್ರತಿ ನಿಜವಾಗಿ 3 ಲೀಟರಿಗೆ 1 KG ಹಿಂಡಿ ಸಾಕಾಗ್ತದೆ. ಮೂರು ಲೀಟರಿಗೆ, ಅಂದರೆ ಪ್ರತಿ ಲೀಟರಿಗೆ ಎಷ್ಟಾಯ್ತು ಆಗ 300 ಗ್ರಾಮ್ ಚಿಲ್ಲರೆ ಆಯ್ತು. ಈಗ ಬಯಲುಸೀಮೆಯಲ್ಲಿ ಖಾಲಿ 200 ರಿಂದ 250 ಗ್ರಾಮ್ ಎವರೇಜ್ ಇದೆ. ಆದರೆ ನಮ್ಮಲ್ಲಿ ಪ್ರತಿ 2 ಲೀಟರಿಗೆ 1 ಕೆಜಿ ಯೂಸ್ ಮಾಡ್ತಾರೆ. ಆಗ ಪ್ರತಿ ಲೀಟರಿಗೆ ಸಾಧಾರಣ 400 ರಿಂದ 500 ಗ್ರಾಮ್ ಅಷ್ಟು ಹಿಂಡಿಯನ್ನು ಉಪಯೋಗ ಮಾಡ್ತಾರೆ. ಆಗ ನಮಗೆ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತದೆ. ಆಗ ಎಸಿಡೋಸಿಸ್ ಅಥವಾ ಅನ್ಡೈಜೆಸ್ಟೆಬಿಲಿಟಿ ಈ ಥರದ ಪ್ರಾಬ್ಲಮ್ಗಳು ಜಾನುವಾರುಗಳಲ್ಲಿ ಕಾಮನ್ ಆಗಿ ಕಂಡುಬರ್ತದೆ. ಸೊ ಹಿಂಡಿಯ ಪ್ರಮಾಣ ಅನ್ನುವಂಥದ್ದು ಸಾಧಾರಣ 200 ರಿಂದ 300 ಗ್ರಾಮ್ ಅಷ್ಟಿದ್ದರೆ ಅದು ಆರೋಗ್ಯದಾಯಕ ಅನ್ನುವಂಥ ನಮ್ಮದೊಂದು ಲೆಕ್ಕಾಚಾರ. ಸಾಮಾನ್ಯ ಯಾವುದೇ ಪ್ರಾಣಿಗೂ ಕೂಡ ಆಹಾರದಷ್ಟೇ ನೀರು ಕೂಡ ಮುಖ್ಯ. ಹೌದು, ಮೊದಲಿಂದಲೂ ಕೂಡ ನಮ್ಮಲ್ಲಿ ದನಗಳಿಗೆ ಅಕ್ಕಚ್ಚು ಕಲಗಚ್ಚು ಅದನ್ನು ಕುಡಿಸುವಂಥ ಒಂದು ವ್ಯವಸ್ಥೆ ಇತ್ತು. ಹೌದು, ದನಕ್ಕೆ ನೀರಿನ ಪ್ರಮಾಣ ಕೊಡುವಂಥದ್ದು ಹೇಗಿರಬೇಕು? ದನಕ್ಕೆ ಆ್ಯಕ್ಚುಲಿ ನಾವು ಆಹಾರ ಕೊಡುವಾಗ ದಿನಕ್ಕೆ ಒಮ್ಮೆ ಅಥವಾ ಖಾಲಿ 2 ಸಲ ಕೊಡಬಾರ್ದು. ಆಗಾಗ 1-3 ರಿಂದ 4 ಬಾರಿ ಕೊಡಬೇಕು. ಆಗ ಡೈಜೆಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅದೇ ಥರ ನೀರು ಕೂಡ ಈಗಿನ ಹೊಸ ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ದಿನದ 24 ಗಂಟೆಯೂ ಅದಕ್ಕೆ ಅವೈಲೇಬಲ್ ಇರಬೇಕು. ಅದಕ್ಕೆ ಯಾವಾಗ ಬೇಕು ಆವಾಗ ಕುಡಿಬೇಕು. ಆಗ ನಿಮಗೆ ಡೈಜೆಷನ್ ಅಂದರೆ ಜೀರ್ಣ ಏನಿದೆ ಜೀರ್ಣಶಕ್ತಿ ಅದರದ್ದು ತುಂಬ ಒಳ್ಳೆಯ ಪಚನಕ್ರಿಯೆ ತುಂಬ ಉತ್ತಮ ಆಗಿ ಆಗ್ತದೆ. ಸಪೋಸ್ ಒಂದು ವೇಳೆ ನಾವು ಈಗ 2 ಬಕೆಟ್ ನೀರನ್ನು ಕುಡಿತಂತ ತಿಳ್ಕೊಳ್ಳಿ, ಆಗ ಅದರ ಆಹಾರ ಚೀಲದಲ್ಲಿ ಸಾಧಾರಣ 40 ಲೀಟರ್ ನೀರು ಹೋಗಿ ಅದು ಡೈಲ್ಯೂಟ್ ಆಗ್ತದೆ. ಆಗ ಅದರ ಪಚನಕ್ರಿಯೆ ಅನ್ನುವಂಥದ್ದು ಪ್ರಾಪರ್ ಆಗಿ ಆಗುವುದಿಲ್ಲ. ಆದ್ದರಿಂದ ದಿನದ 24 ಗಂಟೆಯೂ ನೀರು ಸಿಗುವಂಥದ್ದು ವೈಜ್ಞಾನಿಕವಾಗಿ ತುಂಬ ಉತ್ತಮ. ಕೊನೆಯ ಪಕ್ಷ ದಿನಕ್ಕೆ 3-4 ಬಾರಿ ಆದರೂ ಅದಕ್ಕೆ ನೀರು ಕೊಡಬೇಕು. ನೀವು ಹೇಳಿದರೆ ಆಹಾರವನ್ನು ಆಗಾಗ ಕೊಡ್ತಾ ಇರಬೇಕು ಅಂತ ಹೇಳುವಂಥದ್ದು ಮುಖ್ಯ ಅಂತ ಹೇಳೋದು. ದಿನಕ್ಕೆ 2 ಬಾರಿ ಕೊಡಬೇಕು, ಮತ್ತು ಹಸಿರು ಹುಲ್ಲು ಅಥವಾ ಒಣಮೇವು ಜೊತೆಗೆ ಹಿಂಡಿ ಇದನ್ನು ಎಷ್ಟೆಷ್ಟು ಸಮಯದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ? ಯಾಕಂದರೆ ಯೂಶ್ವಲಿ ನಾವು ಏನು ಮಾಡ್ತಾರೆ, ಹಾಲು ಕರೆಯುವಾಗ ನಾವು ಹಿಂಡಿಯನ್ನು ಕೊಡ್ತಾರೆ, ಇಲ್ಲಿ ಹೆಚ್ಚಾಗಿ ಎಲ್ಲ ಕಡೆ ಫಾರ್ಮ್ಗಳು ಕೊಡ್ತಾರೆ. ಸೊ ಅದು ಹಿಂಡಿ ತಿಂದ ತಕ್ಷಣ ಉಂಟಲ್ಲ, ನೀವು ಒಣಗಿದ ಹುಲ್ಲನ್ನು ಕೊಡಬೇಕು, ಆಗ ಹಿಂಡಿಯ ಪಚನಕ್ರಿಯೆ ಉತ್ತಮ ಆಗಿ ಆಗ್ತದೆ. ಸೊ ಅದೇ ರೀತಿಯಲ್ಲಿ ಹೆಚ್ಚಾಗಿ ಅವ್ರು ಏನು ಮಾಡ್ತಾರೆ, ಆಮೇಲೆ ಒಂದೇ ಹೊರಗಡೆ ಬಿಡ್ತಾರೆ 1/2 ಗಂಟೆ, ಆ ನಂತರ 10-12 ಗಂಟೆ ವಾಪಸ್ ಬರ್ತೇವೆ. ಆಗ ಪುನಃ ಅದಕ್ಕೆ ಫುಡ್ ಹಾಕಬೇಕು, ಆಮೇಲೆ ನೀರು ಕೊಡಬೇಕು ಅಥವಾ ನೀರಲ್ಲಿ ಇರಬೇಕು. ಅದೇ ಪ್ರಕಾರ ಪುನಃ ಈವ್ನಿಂಗ್ ಹಾಲು ಕರೀತಾರೆ, ಆಗ ಪುನಃ ಅವರು ಹಿಂಡಿ ಕೊಡ್ತಾರೆ. ಸೊ ಹಿಂಡಿ ಕೊಟ್ಟ ತಕ್ಷಣ ನಾವು ಹುಲ್ಲು ಕೊಡಬೇಕು, ಆಗ ಅದು ಪಚನಕ್ರಿಯೆ ಜಾಸ್ತಿ ಆಗುತ್ತೆ. ಇನ್ನು ಅದು ರಾತ್ರಿಗೆ ನಾವು ಹಾಕಿಬಿಡೋದು, ಅದು ಎಷ್ಟು ಬೇಕಾಗ್ತದೆ ಅಷ್ಟು ತಿಂತದೆ. ಯೂಶ್ವಲಿ ಸಮ್ಮರ್ ಅಥವಾ ನಾವು ಬೇಸಿಗೆಗಾಲದಲ್ಲಿ ನಾವು ಎಣಿಸಿದಷ್ಟು ಅದು ಫುಡ್ ತಿನ್ನಲಿಕ್ಕೆ ಆಗೋದಿಲ್ಲ, ಅದಕ್ಕೆ ತುಂಬ ಹೇರಳವಾಗಿ ಹಾಕಿದರೆ ಕೂಲ್ ಅವರ್ಸ್ ರಾತ್ರಿ. ಸೊ ಬೆಳಿಂಜಾಮ ಅಥವಾ ರಾತ್ರಿಯಲ್ಲಿ ಸ್ವಲ್ಪ ಫುಡ್ ಅವು ಜಾಸ್ತಿ ತಿಂತೇವೆ, ಹಗಲಿಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ರಾತ್ರಿಗಾಗ ನಾವು ಜಾಸ್ತಿ ಹಾಕಬೇಕು. ಒಟ್ಟಾರೆ ಸಾಧಾರಣ ಒಂದು ಪ್ರತಿದಿನ ಆಗುವಾಗ 3-4 ಬಾರಿ ಫುಡ್ಡು ಮತ್ತು ನೀರು ಕೊಟ್ಟರೆ ಅದು ಪಚನಕ್ರಿಯೆ ಒಳ್ಳೆಯದಾಗುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಕಂಡುಕೊಂಡ ಸತ್ಯ. ದನಗಳನ್ನು ಸಾಕುವಾಗ ಆಹಾರ ಕೊಡುವ ಒಂದು ಪದ್ಧತಿಯ ಬಗ್ಗೆ ತಾವು ಮಾತಾಡಿ. ಹೌದು, ಇದಲ್ಲದೆ ಅವುಗಳ ಆರೈಕೆಯಲ್ಲಿ ಬೇರೆ ಏನು ಗಮನ ನಾವು ವಹಿಸಬೇಕಾಗ್ತದೆ? ಇಲ್ಲಿ ನಮ್ಮಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಬೇಸಿಗೆಗಾಲದಲ್ಲಿ ಈ ದೊಡ್ಡ ದನಗಳ ಮ್ಯಾನೇಜ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಬೇಸಿಗೆಗಾಲದಲ್ಲಿ ಯಾಕಂದರೆ ಈ ಕಪ್ಪು ಬಿಳಿ ದನ ಇರ್ಬೋದು, ಅವುಗಳನ್ನು ಹೊರಗಡೆ ಬಿಟ್ಟಾಗ ಜಾಸ್ತಿ ಸೂರ್ಯನ ಶಾಖವನ್ನು ತಗೊಳ್ತೇವೆ, ಮತ್ತು ಹೀಟ್ ಸ್ಟ್ರೋಕ್ ಆಗುವ ಸಾಧ್ಯತೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಅವುಗಳಿಗೆ ನಾವು ವಾತಾಯನ ವ್ಯವಸ್ಥೆ ಅಂದರೆ ನಾವು ವೆಂಟಿಲೇಷನ್ ಅಂತ ಹೇಳ್ತೇವೆ, ಅದು ಚೆನ್ನಾಗಿರುವಂಥ ದೊಡ್ಡಿ ಇರಬೇಕು, ಕ್ಲೋಸ್ ಮಾಡಬಾರ್ದು. ಒಂದು ಥಿಂಗ್. ಸೆಕೆಂಡ್ ಥಿಂಗ್, ನಾವು ಆಗಾಗ ಅವುಗಳ ಮೈಗಳಿಗೆ ಜಸ್ಟ್ ನೀವು 1 ಲೋಟ ನೀರು ಹಾಕಿದರೂ ಸಾಕು, ನೀರನ್ನು ಹಾಕಬೇಕು ಮೈ ಮೇಲೆ, ಮತ್ತು ಫ್ಯಾನ್ ಪ್ರೊವೈಡ್ ಮಾಡಬೇಕು. ಯಾಕಂದರೆ ಮೇಲಿನ ನೀರು ಹಾಕಿದಾಗ ನೀರು ಆವಿ ಆಗ್ತಾ ಇರುವಾಗ ದೇಹ ಕೂಲಾಗಿ ತಣ್ಣಗಾಗ್ತದೆ. ಸೊ ಆಗಾಗ ನಾವು ನೀರು ಸ್ಪ್ರೇ ಮಾಡೋದು. ಈಗಿನ ಒಳ್ಳೆಯ ಒಂದು ವೈಜ್ಞಾನಿಕ ಹಟ್ಟಿಯಲ್ಲಿ ಫಾಗರ್ಸ್ ಹಾಕಿದ್ದಾರೆ, ಫಾಗರ್ ಮತ್ತು ಫ್ಯಾನ್ ಇದ್ದರೆ ದೇ ಆರ್ ಕಂಫರ್ಟೇಬಲ್ ಆಗಿ ಇರ್ತವೆ ಅವು. ಈವನ್ ಫ್ಯಾನ್ ಹಾಕಿದಾಗ ಸೊಳ್ಳೆ ಮತ್ತು ನೊಣಗಳ ಸಂಖ್ಯೆಯು ಕೂಡ ಕಡಿಮೆ ಆಗುತ್ತೆ. ಸೊ ಇದು ಬೇಸಿಗೆಯಲ್ಲಿ ಅವುಗಳ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ಮತ್ತು ಚಳಿಗಾಲದಲ್ಲಿ ಅಂಥ ಪ್ರಾಬ್ಲಮ್ ದೊಡ್ಡ ದನಗಳಿಗೆ ಆಗೋದಿಲ್ಲ. ಇನ್ನು ಮಳೆಗಾಲದ ಸಮಯದಲ್ಲಿ ನಾವು ಹೆವಿ ರೈನ್ ಇರುವಾಗ ಹೊರಗಡೆ ಬಿಡಬಾರ್ದು ಜಾಸ್ತಿ, ಯಾಕಂದರೆ ಹೆವಿ ರೈನ್ ಬಂದಾಗ ಕೆಲವು ಸ್ಟ್ರೆಸ್ ಆಗ್ತದೆ. ಈವನ್ HS ಅಂತ ಕೆಲವು ಟೈಮ್ ಗಳಲೆ ರೋಗ ಅಂತ ಇದೆ, ಆ ರೋಗ ಸಹ ಬರುವ ಸಾಧ್ಯತೆ ಇರ್ತದೆ. ಸೊ ಆದ್ದರಿಂದ ಹೊರಗಡೆ ಹೆವಿ ರೈನ್ ಇರುವಾಗ ಬಿಡಬಾರ್ದು. ಸೊ ಇದಿಷ್ಟು ನನ್ನ ಪ್ರಕಾರ ಇಲ್ಲಿನ ಮ್ಯಾನೇಜ್ಮೆಂಟ್ ರೈತರಿಗೆ ನಾವು ಒಂದು ಟಿಪ್ಸ್ ಕೊಟ್ಟರೆ ಸಾಕಾಗುತ್ತೆ. ದನಗಳ ಸ್ವಚ್ಛತೆ ಕೂಡ ಬಹಳ ಮುಖ್ಯ, ಯಾವುದೇ ಪ್ರಾಣಿಗಾದರೂ ಸಾಕುವಾಗ ಸ್ವಚ್ಛತೆ ಮುಖ್ಯ. ಇಂಥ ಸಂದರ್ಭದಲ್ಲಿ ಈಗ ಅವುಗಳಿಗೆ ಸ್ನಾನ ಮಾಡಿಸುವುದು ಅಂದರೆ ಅವುಗಳ ಮೈಯನ್ನು ಸರಿಯಾಗಿ ತೊಳೆಯುವಂತಹ ವ್ಯವಸ್ಥೆ ಮಾಡಬೇಕು, ಎಷ್ಟು ಸಮಯಕ್ಕೆ ಮಾಡಬೇಕು? ಅಲ್ಲ, ಇದು ಇದೇನಂತ ಹೇಳಿದರೆ ಈಗ ನಮ್ಮ ಸೀಮೆ ಹಸು ನಾವು ಅಥವಾ ದೊಡ್ಡ ದನ ತಂದಮೇಲೆ, ಯಾಕಂದರೆ ನಮ್ಮ ಊರಿನ ದನದ ಮೈ ಸ್ನಾನ ಮಾಡೋದು ನಿಮ್ಗೆ ಗೊತ್ತುಂಟು, ಯಾವುದು ದೀಪಾವಳಿ ಹಬ್ಬದ ಗೋಪೂಜೆ ಆಗುವಾಗ ಬಿಟ್ಟರೆ ಮತ್ತೆ ಹೆಚ್ಚಾಗಿ ಮಾಡೋದಿಲ್ಲ. ಆದರೆ ಈಗಿನ ನಮ್ಮ ಜರ್ಸಿ ಎಚ್ ಎಫ್ ದನಗಳನ್ನು ಹೆಚ್ಚಾಗಿ ಪ್ರತಿದಿನವೂ ಮೈ ತೊಳಿತಾರೆ, ಯಾಕಂದ್ರೆ ರೈತರು ತೊಳಿತಾರೆ. ಆದರೆ ನಮ್ಮ ಒಂದು ಅಡ್ವೈಸ್ ಅದರೊಟ್ಟಿಗೆ, ಯಾಕಂದರೆ ನೀರು ಕಡಿಮೆ ಇರುವಲ್ಲಿ ಅಥವಾ ಲೇಬರ್ ಪ್ರಾಬ್ಲಮ್ ಇದ್ದಲ್ಲಿ ಪ್ರತಿದಿನ ತೊಳಿಲಿಕ್ಕೆ ಆಗಲಿಕ್ಕಿಲ್ಲ, ಕಷ್ಟ ಇದೆ. ಸೊ ನಿಮ್ಗೆ ಯಾವಾಗ ಅನುಕೂಲ ಇದೆ ಆವಾಗ ತೊಳಿಬೋದು, ಇವನು ವಾರಕ್ಕೊಂದು ಸಲ ತೊಳಿಬೋದು, ಎರಡು ದಿನ ತೊಳಿಬೋದು, ಪ್ರತಿದಿನವೂ ತೊಳಿಬೋದು. ಆದರೆ ತೊಳೆಯುವಾಗ ನಮ್ಮಲ್ಲಿ ರಫ್ ಇರುವ ಬ್ರಷನ್ನು ಉಪಯೋಗ ಮಾಡುವಂಥದ್ದು ಒಳ್ಳೆಯದು. ಪ್ಲಾಸ್ಟಿಕ್ ಈಗೆಲ್ಲ ಮಾರುಕಟ್ಟೆಯಲ್ಲಿ ಸಿಗ್ತದೆ, ಯಾಕಂದರೆ ಮೈಯನ್ನು ಉಜ್ಜಿದಷ್ಟು ಜಾನುವಾರುಗಳಿಗೆ ಅವುಗಳು ಸುಖವನ್ನು ಅನುಭವಿಸ್ತವೆ, ಆಗ ಅವುಗಳಲ್ಲಿ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಸೊ ಅದರಿಂದ ಅವುಗಳ ಸ್ಕಿನ್ ಟೆಕ್ಸ್ಚರ್ ಏನು ಹೇಳ್ತದೆ, ಕಲರು ಅಥವಾ ಶೈನಿಂಗ್ ಜಾಸ್ತಿ ಆಗ್ತದೆ. ಸೊ ನಾವು ಸೋಪೋ ಯಾರನ್ನೂ ಹಾಕಿ ತೊಳೆಯುವುದಕ್ಕಿಂತ ಅವುಗಳ ಮೈ ಮೇಲೆ ಕೈ ಆಡಿಸಿ ಉಜ್ಜೋದ್ರಿಂದ ಅವುಗಳು ತುಂಬ ಸುಖವನ್ನು ಅನುಭವಿಸ್ತವೆ ಅನ್ನುವಂಥದ್ದು ವೈಜ್ಞಾನಿಕ ಒಂದು ಸತ್ಯ. ಸೊ ಆದ್ದರಿಂದ ಪ್ರತಿದಿನವೂ ಎಲ್ಲ ಕ್ಲೀನ್ ಆಗಿದ್ದರೆ ತೊಳಿಲೇಬೇಕಂತೇನಿಲ್ಲ, ಆದರೆ ಕ್ಲೀನ್ ಇಲ್ಲ ಅಂತ ಹೇಳಿದರೆ ತೊಳೆಯುವುದು ಉತ್ತಮ, ಯಾಕಂದರೆ ಹಾಲು ಕ್ಲೀನಾಗಿ ಬರ್ತದೆ. ಯಾಕಂದರೆ ಈಗ ಹಾಲಿನ ಕೆಚ್ಚಲಲ್ಲಿ ಸಗಣಿ ಮೆತ್ಕೊಂಡಿದ್ದರೆ ಹಾಲಿನ ಕ್ವಾಲಿಟಿ ಡೌನ್ ಆಗುತ್ತೆ. ಸೊ ಆ ಒಂದು ಆ್ಯಂಗಲಲ್ಲಿ ನಾವು ಥಿಂಕ್ ಮಾಡೋದಾದರೆ ಪ್ರತಿದಿನ ನೀರು ಲೇಬರ್ ಎಲ್ಲ ಇದ್ದರೆ ತೊಳೆಯುವುದು ಉತ್ತಮ, ಆದರೆ ಆದಷ್ಟು ಬ್ರಷ್ ಯೂಸ್ ಮಾಡುವಂಥದ್ದು ಒಳ್ಳೆಯದು. ಈಗ ಹಟ್ಟಿಯ ಒಂದು ಸ್ವಚ್ಛತೆಯನ್ನು ನಾವು ಗಮನಿಸಿದರೆ ಅದು ಸ್ವಚ್ಛವಾಗಿಲ್ಲ ಅಂತ ಹೇಳಿದರೆ ಯಾವುದರಾದರೂ ರೋಗಗಳು, ಕೀಟಗಳ ಅಥವಾ ಆ ಥರದ ಬಾಧೆಗಳು ಕಂಡು ಬರುವಂಥ ಸಾಧ್ಯತೆಗಳಿದ್ದ? ಹೌದು, ಯಾಕಂದರೆ ನೀವು ದೊಡ್ಡ ಕ್ಲೀನ್ ಇಲ್ಲ ಅಂದರೆ ಫಸ್ಟು ನಮ್ಮಲ್ಲಿಗೆ ಅಟ್ಯಾಕ್ ಆಗುವಂಥದ್ದೇ ನಮ್ಮ ಈ ಒಂದು ವಾತಾವರಣದಲ್ಲಿ ನೊಣ ಮತ್ತು ಸೊಳ್ಳೆ, ಇದೆರಡು ಇಮಿಡಿಯೇಟ್ ಅಲ್ಲಿಗೆ ಬರ್ತವೆ. ಎಲ್ಲಿ ಕ್ಲೀನ್ ಇಲ್ಲ ಅಲ್ಲಿ ಬರ್ತದೆ. ಆ ನೊಣಗಳಿಂದ ಸೊಳ್ಳೆಗಳಿಂದ ಎರಡರಿಂದ ಕೂಡ ರೋಗಗಳು ಶಿಫ್ಟ್ ಆಗ್ತದೆ. ಈಗ ನಿಮ್ಗೆ ಗೊತ್ತಿರ್ಬೋದು ಇತ್ತೀಚೆಗೆ LSD ಅಥವಾ ಲಂಪಿ ಸ್ಕಿನ್ ಡಿಸೀಸ್ ಅಂತ ಏನು ನಾವು ಹೇಳ್ತೇವೆ, ಅದು ಡಿಸೀಸು ಕೂಡ ಸೊಳ್ಳೆಗಳಿಂದ ಮತ್ತು ನೊಣಗಳಿಂದ ಮೇಜರಾಗಿ ಒಂದು ಫಾಸ್ಟ್ ಸ್ಪ್ರೆಡ್ ಆಗಿ ನಮಗೆ ತುಂಬ ತೊಂದರೆ ಕೊಟ್ಟಿದೆ ಕಳೆದ 2 ವರ್ಷದಲ್ಲಿ ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಡಯೇರಿಯಾಕ್ಕೆ ಸಂಬಂಧಪಟ್ಟ ರೋಗ ಇರ್ಬೋದು ಅಥವಾ ಅದರ ಸಾಂಕ್ರಾಮಿಕ ರೋಗಗಳು, ವೈರಸ್ ನಂಜಿಂದ ಬರುವ ರೋಗಗಳು ಕೂಡ ಈ ನೊಣ ಮತ್ತು ಸೊಳ್ಳೆಗಳಿಂದ ಹಬ್ತದೆ. ಸೊ ಇನ್ನೊಂದು ನಮಗೆ ಏನಾಗುತ್ತೆ, ಅವುಗಳಿಗೆ ಕಿರಿಕಿರಿ ಆಗ್ತದೆ. ಯಾವುದು ದೊಡ್ಡ ಕ್ಲೀನ್ ಅಂದರೆ ಕಿರಿಕಿರಿ ಆದಾಗ ಆಗಲೂ ಕೂಡ ಅವುಗಳ ದೇಹದಲ್ಲಿ ಕೆಲವೊಂದು ಸ್ಟೀರಾಯ್ಡ್ಗಳು ಉತ್ಪತ್ತಿ ಆಗುತ್ತೆ, ಆಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ, ಆಗ ನಿಮಗೆ ಹಾಲಿನ ಇಳುವರಿಯೂ ಕಡಿಮೆ ಆಗ್ತದೆ, ರೋಗ ಬರುವ ಸಾಧ್ಯತೆಯೂ ಜಾಸ್ತಿ ಇರ್ತದೆ. ಸೊ ಎಷ್ಟು ನಾವು ದೊಡ್ಡಿ ಮತ್ತು ಸುತ್ತಮುತ್ತಲ ಪ್ರದೇಶ ಕ್ಲೀನ್ ಇಡ್ತೇವೋ ಅಷ್ಟು ಅವುಗಳು ನೆಮ್ಮದಿಯಿಂದ ಇರ್ತೇವೆ. ನೆಮ್ಮದಿಯಿಂದ ಇದ್ದರೆ ಮಾತ್ರ ಹಾಲಿನ ಉತ್ಪಾದನೆ ಸಾಧಾರಣ ಒಂದು 10-20% ಅಧಿಕ ಆಗ್ತದೆ ಖಂಡಿತ. ಈಗ ಈ ಥರದ ರೋಗಗಳು ಬಾರದ ಹಾಗೆ ನಾವು ಯಾವುದಾದರೂ ಲಸಿಕೆಗಳು ಇಂಥದ್ದೇನಾದರೂ ಕೊಡುವಂಥದ್ದು? ಹೌದು, ಲಸಿಕೆ ಈಗ ನಿಮಗೆ ಹೆಚ್ಚಿನ ರೈತರಿಗೆ ಈಗ ಗೊತ್ತಿದೆ, ಪ್ರತಿ ವರ್ಷವೂ ಕೂಡ ಜಾನುವಾರುಗಳಿಗೆ ಎಸ್ಪೆಷಲಿ ದನಗಳಿಗೆ ನಾವು ವರ್ಷಕ್ಕೆ 2 ಬಾರಿ ಕಾಲುಬಾಯಿ ಜ್ವರ ಲಸಿಕೆ ಕೊಡ್ತೇವೆ. ಈಗ ಇತ್ತೀಚೆಗಷ್ಟೇ ಕಾಲುಬಾಯಿ ಜ್ವರ ರೋಗದ ಲಸಿಕಾ ಕಾರ್ಯಕ್ರಮ ಮುಗಿದಿದೆ. ಸೊ ಮುಗಿದಿದ್ದರೂ ಕೂಡ ನಾನು ನಿಮ್ಮ ಈ ಆಕಾಶವಾಣಿ ಮೂಲಕ ಏನು ಹೇಳೋದಂದರೆ, ತಕ್ಷಣ ನೀವು ಎಲ್ಲಿ ಕೊಡಲಿಲ್ಲ ಅಥವಾ ಯಾವುದೋ ಆ ಕೊಡುವ ಸಂದರ್ಭದಲ್ಲಿ ಒಂದು ವೇಳೆ ಪ್ರೆಗ್ನೆಂಟ್ ಇದ್ದದಿದ್ದರೆ ಅಥವಾ ರೋಗ ಇದ್ದದಿದ್ದರೆ ಬಿಟ್ಟು ಹೋದದಿದ್ದರೆ ಅವುಗಳನ್ನು ಪುನಃ ನಾವು ಮುಂದಿನ 1 ತಿಂಗಳಲ್ಲಿ ಎಲ್ಲಿ ಪಶುವೈದ್ಯರಿದ್ದಾರೆ ಅವ್ರನ್ನ ಕರೆಸಿ ಕೊಡಿಸಿ ಅಂತ ನಾನು ಈ ಮೂಲಕ ಹೇಳ್ತೇನೆ. ಪ್ರತಿ ವರ್ಷಕ್ಕೆ 2 ಬಾರಿ ಕೊಡುವ ವ್ಯವಸ್ಥೆ ಇದೆ, ಉಚಿತವಾಗಿ ಕೊಡುವ ವ್ಯವಸ್ಥೆ ಇದೆ. ಯಾಕಂದರೆ ನಮ್ಮ ಸರ್ಕಾರದ ಒಂದು ಏಮ್ ಏನಂತ ಹೇಳಿದರೆ, ಈ ಮುಂದಿನ ಕೆಲವೇ ವರ್ಷದಲ್ಲಿ ಕಾಲುಬಾಯಿ ರೋಗ ಮುಕ್ತವಾಗಬೇಕು ಈ ಪ್ರದೇಶ ಅನ್ನುವಂಥದ್ದು. ಖಾಲಿ ನಮ್ಮ ಒಂದು ಕರಾವಳಿ ಪ್ರದೇಶ ಅಂತಲ್ಲ, ಹೋಲ್ ಫಸ್ಟ್ ಪಾರ್ಟಲ್ಲಿ ನಮ್ಮ ದಕ್ಷಿಣ ಭಾರತ ಇಡೀ ಈ ಕಾಲುಬಾಯಿ ರೋಗದಿಂದ ಮುಕ್ತವಾಗಬೇಕು ಅನ್ನುವಂಥದ್ದು ಒಂದು ಕೇಂದ್ರ ಸರ್ಕಾರದ ಯೋಜನೆ. ಸೊ ಈಗ ಲಂಪಿ ಸ್ಕಿನ್ ಡಿಸೀಸ್ ಏನಿದೆ, ಚರ್ಮಗಂಟು ರೋಗ, ಆ ರೋಗದ ಲಸಿಕೆ ಪ್ರಾರಂಭವಾಗಿದೆ. ಪಶುವೈದ್ಯರುಗಳು ಮತ್ತು ನಮ್ಮ ಸ್ಟಾಫ್ಗಳು ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಕರುಗಳು 1 ವರ್ಷದ ಕೆಳಗಿನವು, ಯಾಕಂದರೆ ಹಿಂದಿನ ಸುತ್ತಿನಲ್ಲಿ ಅವುಗಳಿಗೆ ಕೊಟ್ಟಿಲ್ಲ, ಅಂಥವುಗಳಿಗೆ ಮೊದಲ ಪ್ರಿಫರೆನ್ಸಲ್ಲಿ ಕೊಡಬೇಕಂತ ನಾವು ಸರ್ಕ್ಯುಲರ್ ಮಾಡಿದ್ದೇವೆ. ಈವನ್ ತಮ್ಮ ಆಕಾಶವಾಣಿ ಮೂಲಕವೂ ನಾನು ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ತೇನೆ. ಈವನ್ ನಾವು ಎಲ್ಲ ನ್ಯೂಸ್ ಪೇಪರ್ಗಳಿಗೂ ಕೂಡ ಇವತ್ತು ಕೊಟ್ಟಿದ್ದೇವೆ. ಬಹುಶಃ ಇದರ ಅನುಕೂಲ ಮುಂದಿನ ಒಂದು 10-15 ದಿನದಲ್ಲಿ ರೈತರು ನಮ್ಮ ಪಶುವೈದ್ಯರನ್ನು ಕರೆಸಿ ಚರ್ಮಗಂಟು ರೋಗದ ಲಸಿಕೆಯನ್ನು ಕೂಡ ಕೊಡಬೇಕಂತ ನಾನು ಹೇಳ್ತೇನೆ. ಸೊ ಇದಲ್ಲದೇ ನಮ್ಮಲ್ಲಿ ಇತರ ರೋಗಗಳು ಕೆಲವು, BQ ಅಂತಿದೆ, ಗಳಲ ರೋಗ ಅಂತಿದೆ, ಆ್ಯಂಥ್ರಾಕ್ಸ್ ಅಂತಿದೆ. ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಈ ರೋಗಗಳು ಈಗ ಸುಮಾರು ವರ್ಷದಿಂದ ಇಲ್ಲ, ಮೊದಲಿಂದನೂ ಕಡಿಮೆ, ಈಗ ಸುಮಾರು ವರ್ಷದಿಂದ ಇಲ್ಲ. ಆದ್ದರಿಂದ ಆ ಲಸಿಕಾ ಕ್ರಮದಲ್ಲಿ ಆ ರೋಗಗಳಿಗೆ ನಾವು ಲಸಿಕೆಯನ್ನು ಇಲ್ಲಿ ಹಾಕ್ತಾ ಇಲ್ಲ. ನಾವು ಹೆಚ್ಚಾಗಿ ಕಾಲುಬಾಯಿ ಜ್ವರ ರೋಗ ಮತ್ತು ಚರ್ಮಗಂಟು ರೋಗಕ್ಕೆ ಲಸಿಕೆಯನ್ನು ನೀಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಹಾಲಿಗೆ ನಮ್ಮ ಭಾಗದಲ್ಲಿ ದನವನ್ನು ನಾವು ಹೆಚ್ಚಾಗಿ ಬಯಸುವಂಥದ್ದು, ಸಾಕುವಂಥದ್ದು. ಹೌದು, ಹಿಂದಿನ ಕಾಲದಲ್ಲಿಯೂ ಕೂಡ ಅಥವಾ ಈಗ ಬೇರೆ ಪ್ರದೇಶಗಳಲ್ಲಿ ಎಮ್ಮೆಗಳನ್ನು ಕೂಡ ಸಾಕುವಂಥ ಒಂದು ವ್ಯವಸ್ಥೆ ಇದೆ. ನಮ್ಮಲ್ಲಿ ಈ ಥರದ ಒಂದು ಎಮ್ಮೆಯನ್ನು ಸಾಕುವಂಥ ಒಂದು ಪ್ರಮಾಣ ತುಂಬ ಕಡಿಮೆ ಕಾಣುತ್ತದೆ. ಇದಕ್ಕೆ ಏನಾದರೂ ಕೂಡ ಕಾರಣಗಳಿದ್ದಾವ? ಹೇಗೆ ನಾವು ಬೇಸಾಯ ಅಂದರೆ ಭತ್ತ ಬೆಳೆಯುವಂಥದ್ದಕ್ಕೆ ಪೂರಕವಾಗಿ ನಾವು ಹೈನುಗಾರಿಕೆಯನ್ನು ಮಾಡಿದ್ದು ಬಿಟ್ಟರೆ ಒಂದು ಕಮರ್ಷಿಯಲ್ ಆಗಿ ನಾವು ಹಾಲಿನ ಉದ್ಯಮವಾಗಿ ಮಾಡಿರಲಿಲ್ಲ ನಮ್ಮ ಹಿಂದಿನವರು. ಸೊ ಆಗ ಎಮ್ಮೆಗಳನ್ನು ಅವರು ಸಾಕ್ತಾ ಇದ್ದಾರೆ, ಯಾಕಂದರೆ ನಮಗೆ ಕೋಣಗಳು ಉಳ್ಳಿಕ್ಕೆ ಬೇಕು, ಎಮ್ಮೆಗಳ ಹಾಲು ದಪ್ಪ ಫ್ಯಾಟಲ್ಲಿ ಮತ್ತು ಎಮ್ಮೆಗಳು ಜಾಸ್ತಿ ತಿಂತವೆ, ಜಾಸ್ತಿ ಸಗಣಿ ಹಾಕ್ತವೆ. ಆಗ ಕಾಂಪೋಸ್ಟ್ ಗೊಬ್ಬರ ಒಂದು ಎಮ್ಮೆ 3-5 ದನಗಳಿಗೆ ಸರಿ ಅಷ್ಟು ಅದು ಕಾಂಪೋಸ್ಟ್ ಗೊಬ್ಬರವನ್ನು ನೀಡ್ತಾ ಇತ್ತು. ಸೊ ಈ ಎಲ್ಲ ರೀತಿಯಲ್ಲಿ ನಾವು ಥಿಂಕ್ ಮಾಡಿದಾಗ ನಮಗೆ ಎಮ್ಮೆ ಆಗ ಅವಶ್ಯಕತೆ ಇತ್ತು. ಈಗ ಏನಾಗಿದೆ, ನಾವು ದನ ಸಾಕುವಂಥದ್ದು ಹೆಚ್ಚಾಗಿ ಹಾಲಿಗಾಗಿ, ಗೊಬ್ಬರಕ್ಕಾಗಿ ಅನ್ನುವಂಥದ್ದು ಇದು ಕಡಿಮೆ ಆಗಿದೆ. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಭತ್ತದ ಕೃಷಿ ಮಾಡುವ ಪ್ರದೇಶ ಗಣನೀಯವಾಗಿ ಕಡಿಮೆ ಆಗಿದೆ. ಸೊ ಆದ್ದರಿಂದ ನಮಗೆ ಎತ್ತುಗಳು ಕೋಣಗಳು ಬೇಡವೇ ಬೇಡ, ಮೆಕನೈಸ್ ಆಗಿದೆ. ಸೊ ಆಗ ನಮ್ಮ ಉದ್ದೇಶ ಏನು, ನಾವು ಹಾಲಿಗಾಗಿ ಮಾತ್ರ ತಗೊಂಡಾಗ ಎಮ್ಮೆಗಳನ್ನು ಸಾಕಿ ಅದನ್ನು ಹಾಲಿನ ಉತ್ಪಾದನೆ ಅನ್ನುವಂಥದ್ದು ನಮ್ಮ ಪ್ರದೇಶದಲ್ಲಿ ಅದು ಅಷ್ಟು ಲಾಭದಾಯಕವಾಗಿ ಅಲ್ಲ. ಯಾಕಂದರೆ ಎಮ್ಮೆಗಳಿಗೆ ಆಹಾರ ಜಾಸ್ತಿ ಬೇಕು, ಎಮ್ಮೆಗಳಿಗೆ ನಿಜವಾಗಿ ಅವುಗಳು ನ್ಯಾಚುರಲ್ ಆಗಿ ನೀರಲ್ಲಿ ಮಲಗಬೇಕು. ಆ ಪ್ರದೇಶ ಈಗ ನಮ್ಮಲ್ಲಿ ಇಲ್ಲ. ಮತ್ತು ಲೇಬರ್ ಇಶ್ಯೂ ಪ್ರಾಬ್ಲಮ್ ಇದೆ. ಮತ್ತು ನೋಡಿ, ಅವುಗಳನ್ನು ಬ್ರೀಡ್ ಮಾಡಲಿಕ್ಕೆ ಕೋಣಗಳು ಬೇಕಿತ್ತು ಹಿಂದೆ. ಕೋಣಗಳೀಗ ಇಲ್ಲವೇ ಇಲ್ಲ. ನಮ್ಮ ಕಂಬಳದವ್ರ ಹತ್ರ ಕೋಣ ಬಿಟ್ಟರೆ ಇನ್ಯಾರ ಹತ್ರ ಕೋಣಗಳಿಲ್ಲ. ಸೊ ನಾವು ಆರ್ಟಿಫಿಷಿಯಲ್ ಇನ್ಸಮಿನೇಷನ್ನು ಕೂಡ ಎಮ್ಮೆಗಳಿಗೆ ಕೊಡುವಂಥದ್ದು ಭಾರಿ ಒಂದು ಕಷ್ಟದ ಕೆಲಸ. ಕನ್ಸಂಪ್ಷನ್ ರೇಟು ಕೂಡ ಕಡಿಮೆ ಇದೆ. ಹೀಗಾಗಿ ಒಟ್ಟಾರೆ ಈ ಎಲ್ಲ ಒಂದು ಪ್ರಾಬ್ಲಮ್ಗಳಿಂದ ಎಮ್ಮೆ ಸಾಕುವಂಥದ್ದು ಡ್ರಾಸ್ಟಿಕಲಿ ಕಮ್ಮಿ ಆಗಿ ಕಳೆದ 20ನೇ ಜಾನುವಾರು ಗಣತಿಯಲ್ಲಿ ಖಾಲಿ ಒಂದು 700-600 ಇನ್ಕ್ಲೂಡಿಂಗ್ ಕಂಬಳದ ಕೋಣ ಸೇರಿ ಅಷ್ಟು ಜಾತಿ ಮಾತ್ರ ಕಾಣ್ತಾ ಇದೆ. ಸೊ ಈಗ ನಡೀತಾ ಇದೆ, ಜಾನುವಾರು ಗಣತಿ ಪುನಃ ಪ್ರಾರಂಭವಾಗಿದೆ, ಎಷ್ಟು ಸಿಗ್ತದೆ ನೋಡಬೇಕು. ಒಟ್ಟಾರೆಯಾಗಿ ಈಗ ಹೇಳುವುದಿದ್ರೆ ನಮ್ಮ ಪಶುಸಂಗೋಪನೆಯನ್ನು ನಾವು ಒಂದು ಮುಖ್ಯವಾಗಿ ಹಾಲಿನ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕಿದ್ರೆ ನಾವು ಏನು ಮಾಡಬೇಕು? ಮುಖ್ಯವಾಗಿ ಅವಿಭಜಿತ ದಕ್ಷಿಣ ಕನ್ನಡದವರು ಹೇಗೆ ಇದನ್ನು ಸರಿದೂಗಿಸ್ಬೋದು ಅಂತ ತಮ್ಮ ಅನಿಸಿಕೆ? ಅದೇ ಈಗ ಏನಂದರೆ ಈಗಾಗಲೇ ನಾವು ಶಾರ್ಟ್ ಫಾಲ್ ಇದೆ ಅಂತ ನಾವು ಹಾಲಿದ್ದು ಹೇಳಿದೆವು. ಖಂಡಿತ ನಮ್ಮಲ್ಲಿ ಅವಕಾಶ ಇದೆ. ನಮ್ಮಲ್ಲಿ ಏನಂದರೆ ಈಗ ಯಂಗರ್ ಜನರೇಷನ್ ಏನಿದೆ, ಇದು ಯಾರೂ ಕೂಡ ಅವರು ಈ ಜಾನುವಾರು ಸಾಕಾಣಿಕೆ ಅಥವಾ ಕೃಷಿ ಎಸ್ಪೆಷಲಿ ಭತ್ತ ಬೆಳವಣಿಗೆಯಲ್ಲಿ ಸಾಕಾಣಿಕೆಯಲ್ಲಿ ಅವರು ನಾವು ನೋಡಿದಾಗ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಸೊ ಅದನ್ನೊಂದು ಚಾಲೆಂಜ್ ಆಗಿ ತಗೊಂಡು ಅವರು ಕೃಷಿಯಲ್ಲಿ ತೊಡಗಬೇಕು. ಫಸ್ಟ್ ಭತ್ತದ ಕೃಷಿಯಲ್ಲಿ ಈಗ ಏನು ಅಡಿಲು ಬಿದ್ದಿದೆ ಭೂಮಿಗಳು, ಅಂಥದ್ರಲ್ಲಿ ಚಾಲೆಂಜ್ ಆಗಿ ತಗೊಂಡು ಅವರು ಭತ್ತದ ಕೃಷಿ ಮಾಡಿದರೆ ಅದಕ್ಕೆ ಪೂರಕವಾಗಿ ಖಂಡಿತವಾಗಿ ಹೈನುಗಾರಿಕೆ ಆಗಿದೆ. ವಿವಿಧ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತೇವೆ ನಾವು, ಕೋಳಿ ಸಾಕಾಣಿಕೆ ಇರ್ಬೋದು, ಹಾರ್ಟಿಕಲ್ಚರ್ ಕ್ರಾಪ್ ಇರ್ಬೋದು, ದನ ಸಾಕಾಣಿಕೆ ಇರ್ಬೋದು, ಕೃಷಿ ಇರ್ಬೋದು, ನಮ್ಮ ಹಿಂದಿನವರು ಅದನ್ನೇ ಮಾಡಿರೋದು. ಸೊ ಅದಕ್ಕೆ ನಾವು ಮರಳಿ ಹೋದರೆ ನಾವು ಖಂಡಿತವಾಗಿಯೂ ದನ ಸಾಕಾಣಿಕೆ ಮಾಡಲಿಕ್ಕೆ ಖಂಡಿತವಾಗಿಯೂ ಆಗುತ್ತೆ. ಸೊ ನನ್ನ ಒಂದು ಅವರಿಗೆ ಅಡ್ವೈಸ್ ಅಂತ ಹೇಳಿದರೆ, ದನ ಅನ್ನುವಂಥ ಸಾಧಾರಣ ಒಂದು 7-8 ಲೀಟರಿಂದ 15 ಲೀಟರ್ ಪ್ರತಿದಿನ ಕೊಡುವಂಥ ಒಂದು ಜೆರ್ಸಿ ಅಥವಾ HF ದನಗಳನ್ನು ಅವರು ಸಾಕಬೇಕು. ಯಾಕಂದರೆ 2-3 ಲೀಟರ್ ಕೊಡುವ ದನವನ್ನು ಸಾಕಿದರೆ ಅವರಿಗದು ಲಾಭದಾಯಕ ಆಗುವುದಿಲ್ಲ. ಸೊ ಈ ದನಗಳನ್ನು ಸಾಕಬೇಕು, ಅದಕ್ಕೆ ಪೂರಕವಾಗಿ ಕೃಷಿ ಮಾಡಬೇಕು, ಅದಕ್ಕೆ ಪೂರಕವಾಗಿ ಅವರು ಹುಲ್ಲು ಬೆಳೆಸಬೇಕು, ಅದಕ್ಕೆ ಪೂರಕವಾಗಿ ನಿಮ್ಗೆ ಹೇಳಿದಾಗ ತೋಟಗಾರಿಕೆದು ಏನಾದರೂ ಸ್ವಲ್ಪ ಮಾಡ್ಬೋದು ಅವರು. ಸೊ ಇಷ್ಟೆಲ್ಲ ಇವನ್ ಕೋಳಿ ಸಾಕ್ಬೋದು. ಈಗ ನಿಮಗೆ ಕೋಳಿ ಕೂಡ ಇಂಟಿಗ್ರೇಷನ್ ಫಾರ್ಮಿಂಗ್ ಸಿಸ್ಟಮಲ್ಲಿ ಇಂಟಿಗ್ರೇಷನ್ ಮಾಡುವವರು ಅವರಿಗೆ ಈ ಗ್ರೋಯಿಂಗ್ ಚಾರ್ಜಸ್ ಅಂತ ಕೊಡ್ತಾರೆ. ಅದು ಕೂಡ ಸಾಧಾರಣ ನಮ್ಮಲ್ಲಿ ಒಂದು 700-800 ಕೃಷಿಕರಿದ್ದಾರೆ. ಅವರೆಲ್ಲರಿಗೂ ಕೂಡ ಖಂಡಿತವಾಗಿ ಲಾಭದಾಯಕವಾಗಿ ಆಗ್ತಾ ಇದೆ. ಸೊ ಅದರಲ್ಲಿಯೂ ಕೂಡ ಅವರಿಗೆ ಸಾಕಷ್ಟು ಗೊಬ್ಬರ ಸಿಗ್ತದೆ. ಸೊ ಈ ರೀತಿಯಲ್ಲಿ ಅವರು ಎಲ್ಲ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಮಾಡಿದರೆ ಖಂಡಿತವಾಗಿ ಅದರಲ್ಲೊಂದು ಭಾಗವಾಗಿ ರೈತರು ದನ ಸಾಕಾಣಿಕೆಯನ್ನು ಮಾಡಬೇಕು. ತನ್ಮೂಲಕ ನಮಗೆ ಬೇಕಾಗುವಷ್ಟು ಹಾಲನ್ನು ನಾವು, ಯಾಕಂದರೆ ದಕ್ಷಿಣ ಕನ್ನಡ ಹಾಲು ಉತ್ಪಾದಕ ಏನು ಮಂಡಳಿ ಇದೆ, ಈ ಹಾಲಿನ ಕ್ವಾಲಿಟಿ ಖಂಡಿತವಾಗಿ ಬೇರೆಯವರಿಂದ ಭಿನ್ನವಾಗಿದೆ. ಅಂದರೆ ಅಷ್ಟು ಉತ್ತಮವಾಗಿ ನಮ್ಮ ರೈತರು ನಮ್ಮ ಜನರಿಗೆ ಹಾಲು ಕುಡಿಸ್ತಾ ಇದ್ದಾರೆ ಇಷ್ಟು ತನಕ. ಸೊ ಆ ಟ್ರೆಂಡ್ ಮುಂದುವರಿಬೇಕಾದರೆ ನಮ್ಮ ರೈತರೇ ನಮಗೆ ಹಾಲು ಉತ್ಪಾದನೆ ಮಾಡಿ ಕೊಡಬೇಕು ಅನ್ನುವಂಥದ್ದು ನನ್ನ ಒಂದು ಆಶಾಭಾವನೆ. ಬಹುಶಃ ಯಂಗ್ ಜನರೇಷನ್ ಅವರು ಇದರಲ್ಲಿ ಕೈ ಜೋಡಿಸಿದರೆ 1.5 ಲಕ್ಷ ಲೀಟ್ರ್ ಈಗ ಇದೆ, ಅದು ಮುಂದಿನ ದಿನದಲ್ಲಿ 2 ಲಕ್ಷ ಲೀಟ್ರ್ ಆಗ್ಬೋದು. ಆ ಡಿಫರೆನ್ಸ್ ಅನ್ನುವಂಥದ್ದು ಅದನ್ನು ಸರಿದೂಗಿಸಿ ಖಂಡಿತವಾಗಿ ನಾವು ಸೆಲ್ಫ್ ಸಫಿಷಿಯಂಟ್ ಆಗೋ ಕಡೆಗೆ ಹೋಗ್ಬೋದು ಅನ್ನುವಂಥದ್ದು ನನ್ನ ಒಂದು ಭಾವನೆ. ಒಳ್ಳೆಯದು ಡಾಕ್ಟರ್ ವಸಂತ ಕುಮಾರ್ ಶೆಟ್ಟಿ ಅವರೇ. ಮುಖ್ಯವಾಗಿ ಹಾಲಿನ ಉತ್ಪಾದನೆಯಲ್ಲಿರುವಂತಹ ಒಂದು ಸಮಸ್ಯೆಗಳು, ಜೊತೆಗೆ